ಪಾರ್ವತಿ ದೇವಿ ನಮೋ ವರದೆ ಜಯ ಪಾಪ ವಿನಾಶಿನಿ ಬಹುಬಲದೆ ಜಯ ಶುಂಭ ನಿಶುಂಭ ಕಪಾಲ ಧರೆ ಪ್ರಣಮಾಮಿ ತು ದೇವಿ ನರಾತಿ ಹರೆ ಜಯ ಚಂದ್ರ ದಿವಾಕರ ನೇತ್ರ ಧರೆ ಜಯ ಪಾವಕ ಭೂಷಿತ ವಕ್ರವರೆ ಜಯ ಭೈರವ ದೇಹನಿ ನೀಲ ಪರೆ ಜಯ ಅಂಧಕ ದೈತ್ಯ ವಿಶೋಷಕರೆ ಶ್ರೀ ಭಗವತಿ ಸ್ತೋತ್ರಂ